ಗ್ರಾಮಾಂತರ ಕೆರೆಗಳ ತುಂಬುವುದಕ್ಕೆ ಪ್ರಥಮ ಆದ್ಯತೆ, ಸಚಿವ ಬಿಎಸ್ ಸುರೇಶ್. ಧರ್ಮಸ್ಥಳ ಪ್ರಕರಣ ಎಸ್ಐಟಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿದೆ, ಸಚಿವ ದಿನೇಶ್ ಗುಂಡೂರಾವ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 6:50. ಕೇಳುಗರೆ, 7 ಗಂಟೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಿನ್ನೆ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಮಾಡಿದ ಭಾಷಣದ ತುಳು ಅವತರಣಿಕೆ ಪ್ರಸಾರವಾಗಲಿದೆ. 8 ಗಂಟೆಗೆ ವಿಶೇಷ ಸಮಾಚಾರ ದರ್ಶನ. ರಾಜ್ಯಾದ್ಯಂತ ಆಚರಿಸಲ್ಪಟ್ಟ ಸ್ವಾತಂತ್ರ್ಯೋತ್ಸವದ ಕುರಿತು ಬಾನುಲಿ ವರದಿ ಕೇಳಲಿದ್ದೀರಿ. ರಾತ್ರಿ 8:30 ಬಿಕೆ ಸುಮನಾ ಅವರಿಂದ ರಾಷ್ಟ್ರಗೀತೆಯಿಂದ ರಾಷ್ಟ್ರೀಯ ಭಾವೈಕ್ಯ ಈ ಕುರಿತು ಭಾಷಣ ಪ್ರಸಾರವಾಗಲಿದೆ. ರಾತ್ರಿ 9:30 ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಆತ್ಮೀಯ ಕೇಳುಗರೇ, ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ, ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಿಂದ ಆಗಸ್ಟ್ 16 ಪ್ರತಿದಿನ ಬೆಳಿಗ್ಗೆ 6:45 ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ, ಪ್ರತಿದಿನ ಬೆಳಿಗ್ಗೆ 6:45. ಕೇಳುಗರೆ, ನಾಳೆ ಬೆಳಿಗ್ಗೆ 6:30 ರಾಧಾಕೃಷ್ಣ ಕಲ್ಚಾರ್ ಅವರಿಂದ ಚಿಂತನ ಕೇಳಲಿದ್ದೀರಿ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ, ಪ್ರಸ್ತುತಿ ಡಾಕ್ಟರ್ ಕೇಶವರಾಜ್. ರೈತರಿಗೆ ಸಲಹೆ 6:50. ನಾಳೆ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಮನೆ ಮನೆಯ ಹಣತೆ. ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ. 9:05 ಝೇಂಕಾರ, ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ. ಎಸ್ ರಾಧೇಶ್ ತೋಳ್ಪಾಡಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡಲಿದ್ದಾರೆ ಮೌನೇಶ್ ಕುಮಾರ್ ಛಾವಣಿ. ಭಾಗವಹಿಸುವವರು ಮಂಗಳೂರಿನ ಸ್ವರಶ್ರೀ ಕಲಾವೇದಿಕೆ ಟ್ರಸ್ಟ್, ಇಲ್ಲಿನ ವಿದ್ಯಾರ್ಥಿಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ಆಹಿರ್ ಭೈರವ್. 10:30 ತುಳು ಕಾರ್ಯಕ್ರಮ. ತುಳು ಕಾದಂಬರಿ ಓದುವ ಸರಣಿಯಲ್ಲಿ ಲಲಿತಾ ರೈ ಅವರ ಬೋಂಟೆದೇರೆಂಡ್ ಕಾದಂಬರಿಯ ಓದು, ಬಳಿಕ ಆಟಿ ಬರವುದ ಪಂತು 2025 ಆಯ್ದ ಬರೆಹ ತುಳುನಾಡಡ ಆಟಿ. ಈ ಬಗ್ಗೆ ಮಾತನಾಡುತ್ತಾರೆ ಕುಶಾಲಾಕ್ಷಿ ಕಣ್ಮತೀರ್ಥ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ಎನ್ ಶ್ರೀಲತಾ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಸರ್ವಿಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಹೊಸಪೇಟೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಚೈತ್ರಾ ತುಂಗಾ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಜೇನು ಸಾಕಣೆ ಮತ್ತು ಜೇನು ಕೃಷಿ ಅಭಿಯಾನದ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯದಲ್ಲಿ ಬಸ್ತಿ ಕವಿತಾ ಶೆಣೈ ಮತ್ತು ಬಿ ನಟರಾಜ ಶರ್ಮಾ ಹಾಡಿರುವ ಭಕ್ತಿಗೀತೆಗಳು. 1:30 ಅಮರ ಮಧುರ, ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 2:40 ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಉಷಾ ಹೆಚ್ ಅವರಿಂದ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಚಂದ್ರಮತಿಯ ಪ್ರಲಾಪದ ಸಂದರ್ಭದ ಪದ್ಯಗಳ ವಾಚನ. ಬಳಿಕ ಸಂಪದ ಆರ್ ಭಟ್ ಹಾಡಿರುವ ಭಾವಗೀತೆ ಕೇಳಲಿದ್ದೀರಿ. ಪ್ರೀತಿದ ಶ್ರೋತೃಳೆ, ತುಳು ಕಾದಂಬರಿ ಓದುದ ಸರಣಿಡು ಪ್ರತಿ ಶನಿವಾರ ಕಾಂಡೆ ಪತ್ತರಿಕ ಕೇನ್ಲಿ ಲಲಿತಾ ರೈ ಮೇರಿನ ಬೋಂಟೆ ದೇರಿಡು ಕಾದಂಬರಿದ ಓದು. ಗಣಪ ಕಾರ್ವಿ ಬೀಸ ಬೀಸ ಬರ್ಪಿನ ತೋಜಿಂಡು, ಕಲ್ಲ ಪಾಂಪು ಒರಿ ನಡಪುನಾತು ತೆರಕ್ಕೈ, ಬೇಗ ಬತ್ತದು ಪಾಂಪು ಕಡಪುಡು ಪಂಡದು ಭವಾನಿ ಪಾಂಪು ದಡೆಗು ಬೀಸ ಬತ್ತಲು. ಆತನಗ ಕಾರ್ವಿ ಬೀಸ ಬತ್ತದುಲ ಪಾಂಪುಗು ಕಾರುದೀಡಿಯೇ. ಕೇನ್ಲಿ ಬೋಂಟಿ ದೇರಿಂಡು ಪ್ರತಿ ಶನಿವಾರ ಕಾಂಡೆ ಪತ್ತರಿಕ್ಕು. ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಯುವವಾಣಿ ರೋಶನಿ ನಿಲಯ ವಿದ್ಯಾರ್ಥಿವೃಂದ ಪ್ರಸ್ತುತಪಡಿಸುವ ವೈವಿಧ್ಯಮಯ ಕಾರ್ಯಕ್ರಮ. 5:30 ಇಂಗ್ಲಿಷ್ ಯುವವಾಣಿ ವೆಲ್ನೆಸ್ ಇಂಡಸ್ಟ್ರಿ, ಈ ಬಗ್ಗೆ ಮಾತನಾಡುತ್ತಾರೆ ಮೀನು ಪಿಎಸ್. ಬಳಿಕ ಅನಿಮಲ್ ವೆಲ್ಫೇರ್ ಕುರಿತು ಶೀತಲ್ ಅವರಿಂದ ಭಾಷಣ. 6:50 ಕಿಸಾನ್ ವಾಣಿಯಲ್ಲಿ ಬಂಟ್ವಾಳ ತಾಲೂಕು ಕಡೇ ಶಿವಾಲಯದ ಗ್ರಾಮ ಪಂಚಾಯತ್ನ ಕೃಷಿ ಸಖಿ ಶೋಭಾ ಕೆ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ. 8:15 ವೀಕ್ ಇನ್ ಪಾರ್ಲಿಮೆಂಟ್. ನಾಳೆ ರಾತ್ರಿ 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 9:30 ಯುವವಾಣಿ ಸಾಮಾಜಿಕ ಕಾರ್ಯಕರ್ತ ಕಲಾವಿದ ಬಹುಮುಖ ಪ್ರತಿಭೆ ನವೀನ್ ಕಿಲಾರ್ಲಹಳ್ಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಚಿನ್ ಬನವಾಸಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂಗಳಂ ಶಂಕರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುವ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ಈ ಬಾರಿ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿನ ವಿಜ್ಞಾನಿಗಳಾದ ಡಾಕ್ಟರ್ ಭಾಗ್ಯ ಎಚ್ಪಿ ಅವರೊಂದಿಗೆ ಸಂದರ್ಶನ. ತಪ್ಪದೇ ಕೇಳಿ, ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ಪ್ರೀತಿದ ಶ್ರೋತೃಳೆ, ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರತಿ ಶನಿವಾರ ರಾತ್ರಿ 8:30. ಕೇನ್ಲೆ ಪ್ರತಿ ಶನಿವಾರ ರಾತ್ರಿ 8:30 ಚಾವಡಿ ಕಟ್ಟೆ ವಾರದ ಪಟ್ಟಾಂಗ. ಆತ್ಮೀಯ ಕೇಳುಗರೆ, ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಿಂದ 16 ಪ್ರತಿದಿನ ಬೆಳಿಗ್ಗೆ 6:45 ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ, ಪ್ರತಿದಿನ ಬೆಳಿಗ್ಗೆ 6:45. ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10:00 ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನ ಪ್ರಸ್ತುತಪಡಿಸಬಹುದು ಮಕ್ಕಳೇ. ಬಿಲ್ಡಿಂಗ್ ಭೂಮಿ ತಬ್ಬಿದಂಗೆ ನೀನೆ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ ನಿನ್ನ ನಗು ಹೊನ್ನ ಸಿರಿ ಪ್ರೀತಿಯ ನಂಗುಗರಿ ಕಾದಿದೆ ಮನದಂಗಳ ನೀ ಸಿಕ್ಕರೇ ಶುಭ ಮಂಗಳ. ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ. ಆಕಾಶವಾಣಿ ಮಂಗಳೂರು, ಸಮಯ 7:00. ಇದೀಗ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಿನ್ನೆ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಮಾಡಿದ ಭಾಷಣದ ತುಳು ಅವತರಣಿಕೆ. ಎನ್ನ ಮೋಕೆದ ದೇಶುಡು ವಾಸಮಾನ್ ಪುಣಕ್ಲೆ, ಸ್ವತಂತ್ರ ದಿನಾಚರಣೆದ ದುಮ್ಮುನಾಣಿ ನಿಕ್ಲೆಗೆ ಮಾತ ಹೃದಯದಿಂಜಿದಿ ಎಡ್ಡೆಪ್ಪಬೇಕೊಂದುಲ್ಲೆ. ಭಾರತೀಯರು ಮಾತ ಸ್ವತಂತ್ರ ದಿನಾಚರಣೆ ಬೊಕ್ಕ ಪ್ರಜಾಪ್ರಭುತ್ವ ದಿನೋನು ಉತ್ಸಾಹ ಉಲ್ಲಾಸಡು ಆಚರಣೆ ಮಲ್ಪುವೇರು ಪನ್ಪುಣವು ನಂಕ ಮಾತ ಪೆರ್ಮೆದ ವಿಷಯ. ಈ ದಿನೋಕುಳು ನಮ್ಮ ಭಾರತೀಯರು ಆದುಪುಣೆನು ವಿಶೇಷವಾದ ನೆಂಪು ಮಲ್ಪಾವ. ಆಗಸ್ಟ್ 15ನೇ ದಿನ ನಮ್ಮ ಮಾತ ಮನಸ್ಸುಡು ಭಾರಿ ಅಚ್ಚಿ ಒತ್ತುದುಲು. ವಸಾಹತು ಶಾಹಿ ಆಳಿಕೆದ ಭಾರಿ ದಿಂಜ ಕಾಲೋಡು ದೇಶದ ಜನಕುಲೆನ ಪಾಕ ಅಲ್ಮೋಲು ಒಂಜಿ ದಿನ ಈ ದೇಶ ಸ್ವತಂತ್ರ ಆಪುಣೊಂದು ಕನಕಟ್ಟುದಿತ್ತ. ದೇಶದ ಪ್ರತಿಯೊಂಜಿ ಬಾಗೋಡು ವಾಸಮಲ್ತೊಂದಿತ್ತಿನ ಆಂಜನಕುಲು ಪೊಂಜನಕುಲು ಬಕ ಪರಬೇರು ಜವನೇರು ಪಿದಯ ದೇಶದ ಆಳಿಕೆದ ಸಂಕಲೆನು ಒಯ್ತುದಕ್ಕೆರೆ ಉಮೇದಿಡಿತ್ತೇರು. ಅಕ್ಲೆನ ಪೊರುಂಬಾಟೋಡು ನಿರಾಸೆದ ಬದಲುಗು ಬಲವಾಯಿನ ಭರವಸೆಡಿತ್ತೇರು. ಅವೇ ಬಲವಾಯಿನ ಭರವಸೆದ ಮನಸ್ಸು ಸ್ವತಂತ್ರೋಡದ ಬೊಕ್ಕ ನಮ್ಮ ಬುಳಿಚಿಲುಗು ಉಮೇದು ದಿಂಜಾವುದುಂಡು. ನಮ್ಮ ತ್ರಿವರ್ಣ ಬಾವುಟೊಗು ಒಂದನೇ ಸಂದಾವನವಳು ಆ ಮಾತ ಸ್ವತಂತ್ರ ಪೊರುಂಬಾಟದಕ್ಕಳಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಲ್ತೊಂದುಲ್ಲ. ಅಕ್ಲಿನ ತ್ಯಾಗ ಬೊಕ್ಕ ಬಲಿದಾನೋಡ್ದಾದೆ 78 ವರ್ಷಗಳ ದುಂಬು ಆಗಸ್ಟ್ 15ಕ್ಕೆ ಭಾರತ ಸ್ವತಂತ್ರ ದೇಶ ಆಣು ಪನ್ಪುಣೆನು ನೆಂಪು ಮಲ್ತೊನುಗ. ನಮ್ಮ ಸ್ವತಂತ್ರನು ಪಿರಪಡೆ ನೀಡಿದ ಬೊಕ್ಕ ಪ್ರತಿಯೊಂಜಿ ಜನಕುಲ ಓಟದ ಹಕ್ಕು ಉಪ್ಪುನ ಮಹತ್ವದ ಮಾರ್ಗೊಡು ದುಂಬರಿಯ. ಇಂದೇನೆ ಬೊಕ್ಕೊಂಜಿ ಶಬ್ದೊಲೆಡು ಪನ್ಪುಣೆಂದಾಣ ಭಾರತದ ಜನಕುಲಾಯಿನ ನಮ ನಮ್ಮ ಅಣೆಬರವುಗು ರೂಪಕೊರ್ಪುಣೆನು ನಂಕು ನಮನೆ ಮಲ್ತೊಂದ. ಕೆಲವು ಪ್ರಜಾಪ್ರಭುತ್ವ ವ್ಯವಸ್ಥೆಡು ಲಿಂಗ ಧರ್ಮ ಬೊಕ ಬೇತೆ ಬೇತೆ ಆಧಾರದ ಮಿತ್ತು ಓಟದ ಹಕ್ಕನು ಇಜ್ಜಂದೆ ಮಲ್ತದನು ಆಂಡ ನಮ ಅಂಚ ಮಲ್ತದ ಜ. ಪಾಕ ಸವಾಲು ಇತ್ತನಲ ಭಾರತದ ಜನ ಪ್ರಜಾಪ್ರಭುತ್ವನು ಗೆಲ್ಮೆಡು ಸೇರ್ಸವೊಂದೇರು. ಈ ಪ್ರಜಾಪ್ರಭುತ್ವನು ಸೇರ್ಸವಣ್ಣವು ನಮ್ಮ ಪಿರಾಕದ ಪ್ರಜಾಪ್ರಭುತ್ವದ ಬಿಳೆಕಲಿನ ನೈಸರ್ಗಿಕ ಅಭಿವ್ಯಕ್ತಿ ಆದಿತ್ತನು. ಅಂಚಾದು ಇಂದೇನು ಪ್ರಜಾಪ್ರಭುತ್ವದ ಅಪ್ಪೆಂದು ಲೆಪ್ಪುನವು ಸರಿಯಾದೇ ಉಂಡು. ನಮ ಸೇರ್ಸವನ್ನ ಸಂವಿಧಾನದ ಪಂಚಾಂಗದ ಮಿತ್ತು ನಮ್ಮ ಪ್ರಜಾಪ್ರಭುತ್ವನು ತಾಪನೆ ಮಲ್ತನು. ನಮ ಪ್ರಜಾಪ್ರಭುತ್ವದ ಆಧಾರದ ಮಿತ್ತು ತಾಪನೆ ಮಲ್ತನ ಸಂಸ್ಥೆಗಳು ನಮ್ಮ ಪ್ರಜಾಪ್ರಭುತ್ವದ ವಿಚಾರಧಾರಳೇನು ಬಲಮಲ್ತದ. ನಮ್ಮ ಸಂವಿಧಾನ ಬೊಕ್ಕ ಪ್ರಜಾಪ್ರಭುತ್ವ ನಂಕ್ ಮಾತೆಡ್ದಲ ಮಿತ್ತು ಆದುಂಡು. ನಮ್ಮ ಕರಿದು ಪೋಯಿನ ಕಾಲೋನು ಪಿರತಿರುಗದು ತೂಯಿನ ಪೊರ್ತುಡು ದೇಶ ಪಾಲು ಆನಾಗ ಆಯಿನ ಬೇನೇನು ಏಪಗುಲ ನಮ್ಮ ಮರಪೆರವಲ್ಲಿ. ನಮ ದೇಶ ಪಾಲು ಆಯಿನ ನೆಂಪುದ ದಿನೋನು ಆಚರಣೆ ಮಲ್ತೊಂದುಲ್ಲ. ಪಾಲು ಆಯಿನ ಕಾರಣೊಡ್ದು ಭಾರತ ಪೋಡಿಗಿದ ಹಿಂಸೆಗೆ ಸಾಕ್ಷಿಯಾಂಡು ಬೊಕ್ಕ ಒಂದು ಲಕ್ಷಗಟ್ಟಲೆ ಜನ ಜಾಗೆ ಬದಲ್ಪುನಂಚ ಆಂಡು. ಇನಿ ನಮ ಇತಿಹಾಸದ ತಪ್ಪುಲೆಗು ಬಲಿ ಆಯಿನಕ್ಲೆಗು ಶ್ರದ್ಧಾಂಜಲಿ ಅರ್ಪಣೆ ಮಲ್ಪುವ. ಪ್ರೀತಿದ ದೇಶಡು ವಾಸಮನ್ಪುಣಕ್ಲೆ, ನಮ್ಮ ಸಂವಿಧಾನ 4 ಬಿಲೆನು ದೇರ್ತು ಬತ್ತುಂಡು. ಆಯ್ತ ಆಧಾರೋಡು ಪ್ರಜಾಪ್ರಭುತ್ವನು ಒಟ್ಟಾದು ದಿವಣ್ಣ 4 ಕುಂದಲುಂಡು. ಆ ಬಿಲೆಕ್ಕುಲು ಪಂಡ ನ್ಯಾಯ ಸ್ವತಂತ್ರ ಸಮಾನತೆ ಬೊಕ್ಕ ಭಾತೃತ್ವ. ಒಂದು ನಮ್ಮ ಸ್ವತಂತ್ರ ಪೊರಂಬಾಟದ ಹೊರತುಡು ನಮ ಪಿರ ಜೀವ ಕೊರನ ನಾಗರಿಕತೆ ತಂಚಿ ಗುಮನ ಕೊರತುಂಡು. ಈ ಮಾತ ಬಿಳೆಕಲನ ಮೂಲೋಡು ಜನಕುಲನ ಮರ್ಯಾದಿದ ಪರಿಕಲ್ಪನೆ ಉಂಡು ಪನ್ಪನೇನು ತಾನು ನಂಬುದೆ. ಪ್ರತಿಯೊರಿಲ ಸಮಾನ ಆದುಲ್ಲೇರು ಬಕ್ಕ ಪ್ರತಿಯೊರಿಯಗಲ ತನ್ನೊಟ್ಟುಗು ಮರ್ಯಾದಿಡು ನಡತನೋಡುಂದು ಪನ್ಪುನ ಹಕ್ಕುಲ ಉಂಡು. ಆರೋಗ್ಯ ಸೇವೆಲು ಬೊಕ್ಕ ಶಿಕ್ಷಣ ಸವಲತ್ತುಲು ಮಾತೆರೆಗಳ ಸಮಾನವಾಯಿನ ಅವಕಾಶಲು ತಿಕೊಡು. ಏರು ಸಂಪ್ರದಾಯದ ವ್ಯವಸ್ಥೆ ಹಿಡಿದು ಮೋಸಪೋತೀರ ಅಕಲೆಗೆ ಮಾತ ಸಾಯದ ಅಗತ್ಯ ಇತ್ತುಂಡು. ಈ ತತ್ವಳೆನು ಪ್ರಧಾನವಾದ ಈ ಒಂದು ನಮ 1947 ಹೊಸತೊಂಜಿ ಯಾತ್ರೆನು ಸುರುಮಲ್ತ. ಪಿದಾಯ ದೇಶದ ಭಾರಿ ಕಾಲದ ಆಳಿಕೆಗೆ ನಮ ಸೇರ್ನೆಡ್ದವರ ಸ್ವತಂತ್ರದ ಪೊರ್ತುಡು ಭಾರತ ಭಾರಿ ಬಡಪತ್ತುದ ಎದುರಾದು ಪೊರಂಬಾಟ ಮಲ್ತೊಂದಿತ್ತುಂಡು. ಆನೀಡ್ದು ಇನಿಮುಟ್ಟ 78 ವರ್ಷಲಿಡು ನಮ ಮಾತಾ ಕ್ಷೇತ್ರಗಳಿಡು ಅಸಾಧಾರಣ ಬುಳೆಚಿಲು ಸಾಸಾದ. ಭಾರತ ಸ್ವಂತ ಕಾರಡು ಉಂತುನ ಸಾದಿಡು ಭಾರಿ ದೂರ ಮುಟ್ಟುದುನು. ನನಲ ಹೆಚ್ಚ ಆತ್ಮವಿಶ್ವಾಸೋಡ್ದು ದುಂಬು ಸಾಗೋದುಂಡು. ಪನವಕಾಸು ವಲಯಡು ನಮ್ಮ ಸಾಧನೆಲೇನು ಸ್ಪಷ್ಟವಾದ ತುವಳಿ. ಕರಿನ ಪನವಕಾಸು ವರ್ಷಡು ಶೇಕಡ ಆಜಿಬಟ್ಟ 5 GDPದ ಬುಳೆಚಿಲು ಬಿಲೆತ ಒಟ್ಟುಗು ಭಾರತ ಲೋಕದ ಮುಖ್ಯ ಪನವಸ್ಥಿತಿಟು ರಭಸಡು ಬುಳೆವೊಂದುಪ್ಪುನ ದೇಶ ಆತನು. ಲೋಕದ ಪನವಕಾಸು ಸ್ಥಿತಿಟು ಸಮಸ್ಯೆಲು ಇತ್ತುನಲಾ ಸತ ದೇಶೀಯ ಬೇಡಿಕೆ ಬೀಸ ಬುಳೆವೊಂದುಂಡು. ಪನವುದ ಏರ್ತೆ ಇತ್ತೆ ಪತ್ತುಡು ಉಂಡು. ನಮ ಸೊತ್ತುಲೇನು ಕಡಪುಡ್ದು ಕೊರ್ಪುನ ಹೆಚ್ಚೊಂದುಂಡು. ಪನವುದ ಸ್ಥಿತಿಗತಿಟು ಗಟ್ಟಿಮುಟ್ಟು ಆವೊಂದುಲ್ಲ. ಒಂದು ನಮ್ಮ ಕಾರ್ಮಿಕ ಬೊಕ್ಕ ರೈತ ಬಂಧುಲೆನ ಕಠಿಣ ಪುಣೆಪಾಟಿಗೆ ಬೊಕ್ಕ ಸಮರ್ಪಣೆದ ಒಟ್ಟುಗು ಎಡ್ಡೆ ಯೋಜನೆ ಪಾಡ್ನ ಸುಧಾರಣೆಲು ಬೊಕ್ಕ ಎಡ್ಡೆ ಪನವಕಾಸು ವ್ಯವಸ್ಥೆ ತೂವಣಿಯರೆ ಪತ್ತನ ಕನ್ನಡಿ ಆತನು. ಎಡ್ಡೆ ಆಡಳಿತಡು ಹೆಚ್ಚಿನ ಜನಕುಲೇನು ಬಡಪತ್ತು ರೇಖೆಡ್ದು ಪಿದಾಯಿ ಕನದನು. ಸರಕಾರ ಬಡವೆರೆಗಾದು ಪಾಕ ಕಲ್ಯಾಣ ಯೋಜನೆಲೆನು ತಯಾರು ಮಲ್ತೊಂದುಂಡು. ಬಡವೆರೆಗು ಬೊಕ್ಕ ಬಡಪತ್ತು ರೇಖೆಡ್ದು ಮಿತ್ತುಗು ಏರ್ನ ಆಂಡ ನನಲ ಬಲದಾಂತೆ ಉಪ್ಪುನಕಲೆಗಾದು ಅಕಲು ಪಿರ ಬಡಪತ್ತು ರೇಖೆಡ್ದು ತೀರ್ಥ ಜಪ್ಪಂದನಂಚ ದಿನಮಜೂರಿದ ಸಂಬಳ ಭದ್ರತೆನೆಲ್ಲ ಒದಗಾವನುಂಡು. ಈ ಕಾರ್ಯಕ್ರಮಲೆನ ಪ್ರಯತ್ನಲೆನ ಫಲ ಸಾಮಾಜಿಕರೆನ ಸೇವೆಲೆನ ಮಿತ್ತದ ಖರ್ಚಿ ಹೆಚ್ಚಾವನುಪ್ಪನೇನು ಗೋಚಾರಗು ಕನಪುನಂಚ ಮಲ್ತದನು. ಆದಾಯದ ಅಸಮಾನತೆ ಕಮ್ಮಿ ಆದು ಪೋತುಂಡು. ಪ್ರಾದೇಶಿಕ ಅಸಮಾನತೆಲ ಕಮ್ಮಿ ಆವನುಂಡು. ಈ ದುಂಬು ಬಲ ಇಜ್ಜಂದಿನ ಆರ್ಥಿಕ ಕಾರ್ಯಕ್ಷಮತೆಗೆ ಪುದರಾದಿತ್ತಿನ ರಾಜ್ಯಗಳು ಬೊಕ್ಕ ಪ್ರದೇಶಗಳು ಇತ್ತೆ ಆಯ್ತ ನಿಜವಾದ ಸಾಮರ್ಥ್ಯನು ತೋಜಾವನುಂಡು. ದುಂಬರಿನ ರಾಜ್ಯಗಳನ್ನ ಒಟ್ಟುಗೂ ಸಮಬಲತ ಒಟ್ಟುಗೂ ಸಾಗುನ ದಿಕ್ಕಡು ರಭಸದ ಕಾರು ದಿವನುಂಡು. ನಮ್ಮ ಮುಖ್ಯ ಉದ್ಯಮಿಲು ಎಲ್ಲೆಬೊಕ್ಕ ನಡು ಉದ್ಯಮಿಲು ಬೇರದಕ್ಕಳು ಎಂಚಿನಲ ಸ್ಥಿತಿಗತಿಟೇ ಆವಡು ಎಂಚಿನ ಬೋಡಾಂಡಲ ಮಲ್ಪೊಳಿ ಪನ್ಪುನ ಮನಸ್ಸನ್ನು ಪ್ರದರ್ಶನ ಮಲ್ತದೇರು. ಕರಿನ 10 ವರ್ಷಗಳಿಡು ಮೂಲಸೌಕರ್ಯದ ಅಭಿವೃದ್ಧಿಡು ಒಂದು ಸ್ಪಷ್ಟವಾದ ಗೋಚಾರಕು ತೋಜುಡು. ಭಾರತಮಾಲಾ ಪನ್ಪುನ ಯೋಜನೆ ದಡಿಟು ನಮ್ಮ ರಾಷ್ಟ್ರೀಯ ರಾಜಮಾರ್ಗ ಜಾಲನು ವಿಸ್ತಾರ ಮಲ್ತದು ಗಟ್ಟಿ ಮಲ್ತದ. ರೈಲ್ವೇಲು ಸತ ಹೊಸತನಕು ಉಮೇದು ಕೊರ್ತ. ಬೊಕ್ಕ ಇಂಚಿಪದ ತಂತ್ರಜ್ಞಾನದೊಟ್ಟುಗು ಸಜ್ಜಿದ ಹೊಸ ನಮೂನೆದ ರೈಲು ಬೊಕ್ಕ ಕೋಚುಲೆನು ಪೊಲಬು ಮಲ್ತದನು. ಕಾಶ್ಮೀರದ ಕಣಿಟು ರೈಲು ಸಂಚಾರನು ಸುರುಮಲ್ಪುನವು ಬಾರಿ ಮಲ್ಲ ಸಾಧನೆ ಆದುಂಡು. ಭಾರತದ ಬೆತೆ ಬೆತೆ ಭಾಗಗಳನ್ನ ಒಟ್ಟುಗು ರೈಲಿನ ಜೋರ್ಸಾಯಿ ನೀಡಿದವರ ಈ ಪ್ರದೇಶಗಳಿಡು ಬೇರಬೊಕ್ಕ ತಿರುಗಾಟ ಉದ್ಯಮವನ್ನು ಹೆಚ್ಚಮಲ್ಪುಂಡು. ಬೊಕ್ಕ ಹೊಸತೊಂಜಿ ಪನವಕಾಸ್ ವ್ಯವಸ್ಥೆದ ಸಾಧ್ಯತೆಗೆ ರೂಪ ಕೊರ್ಪುಂಡು. ಕಾಶ್ಮೀರದ ಇಂಜಿನಿಯರಿಂಗ್ ಕ್ಷೇತ್ರದ ಈ ಅಸಾಧಾರಣ ಸಾಧನೆ ನಮ್ಮ ದೇಶಗು ಒಂಜಿ ಇತಿಹಾಸಗು ಸಂದುನ ಮೈಲುಕಲ್ಲು ಆದುಂಡು. ದೇಶಡು ನಗರೀಕರಣ ತುರ್ತುಡು ಆವನುಂಡು. ಅಂಚಾದ ಸರಕಾರ ನಗರೊಳನ ಸ್ಥಿತಿನ ಸುಧಾರಿಪೆರೆ ವಿಶೇಷ ಗುಮನ ಕೊರದುಂಡು. ನಗರ ಸಾರಿಗೆದ ಮುಖ್ಯ ವಲಯಲನಂಚಿ ಹೆಚ್ಚ ಗುಮನ ಕೊರೆದು ಸರಕಾರ ಮೆಟ್ರೋ ರೈಲಿನ ಸೌಕರ್ಯನು ಮಲ್ಲೆಮಲ್ತದನು. ಕರಿನ 10 ವರ್ಷಗಳಿಗೆ ತೂಕುದುತುಂಡ ಮೆಟ್ರೋ ರೈಲು ಜೋಡ್ಸಾವನ ಸೇವೆನು ಹೊಂದುದುಪ್ಪುನ ನಗರಗಳು ಭಾರಿ ಹೆಚ್ಚಾದನು. ಅಟಲ್ ಮಿಷನ್ ಫಾರ್ ರೆಜಿಮಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಪಂಡ ಅಮೃತ ಯೋಜನೆ ಹೆಚ್ಚೆಚ್ಚ ಕುಟುಂಬಗಳಿಗೆ ಪೈಪು ನೀರು ಜೋಡ್ಸಾವನ ಬೊಕ್ಕ ಉಲಚರಂಡಿ ವ್ಯವಸ್ಥೆ ತಿಕ್ಕುನಂಚ ನಿಘಂಟು ಮಲ್ತದನು. ಜೀವನದ ಮೂಲ ಸೌಕರ್ಯಗಳನ್ನು ಮಿತ್ತು ನಾಗರಿಕರಿಗೆ ಹಕ್ಕುಂಡು ಒಂದು ಸರಕಾರ ನಮ್ಮುಂಡು. ಅಂಚಾದೆ ಜಲಜೀವನ ಮಿಷನ್ದ ಅಡಿಟು ಗ್ರಾಮೀಣ ಇಲ್ಲುಲೆಗೆ ಪೈಪ್ಲೈಡು ನೀರು ಒದಗಾವನವಳು ಬುಳಿಚಿಲು ಸಾಧಿಸಾವನುಂಡು. ಆರೋಗ್ಯ ಕ್ಷೇತ್ರಡು ಲೋಕದ ಭಾರಿ ಮಲ್ಲ ಆರೋಗ್ಯ ಯೋಜನೆ ಆದುಪ್ಪುನ ಆಯುಷ್ಮಾನ್ ಭಾರತದ ಅಡಿಟು ಬೆತೆ ಬೆತೆ ಕಾರ್ಯಕ್ರಮಗಳೇನು ದಿವನುಂಡು. ಆ ಮಾತ ಪ್ರಯತ್ನಗಳೇನ ಫಲವಾದು ನಮ್ಮ ಕ್ರಾಂತಿಕಾರಿ ಬದಲಾವಣೆಲೇನು ತುವನುಲ್ಲ. ಇಡೆಮುಟ್ಟ ಈ ಯೋಜನೆ ದಡಿಟು 55 ಕೋಟಿಗಳ ಮಿಕ್ಕದು ಜನಕುಳಿಗೆ ಆರೋಗ್ಯ ರಕ್ಷಣೆ ಕೊರತುಂಡು. ಸರಕಾರ ಈ ಯೋಜನೆಯನ್ನು ಎಲ್ಪ ವರ್ಷ ಬೊಕ್ಕ 5 ವರ್ಷ ಪ್ರಾಯದ ಮಾತಾ ಹಿರಿಯ ಜನಕುಳಿಗೆ ಅಕಲಿನ ಆದಾಯನು ಲೆಕ್ಕಗೂ ದೆತನಂದೇ ಪಟ್ಟದನು. ಆರೋಗ್ಯ ಸೇವೆದ ಕ್ಷೇತ್ರಗಳಿನ ಅಸಮಾನತೆಲೇನು ದೆತ್ತುಪಾಡ್ನಗ ತೀರ್ಥ ನಡುವರ್ಗದ ಜನಲ ಭಾರಿ ಎಡ್ಡೆ ಆರೋಗ್ಯ ಸೌಕರ್ಯನು ದೆತನುವೇರು. ಈ ಡಿಜಿಟಲ್ ಇಗೊಟ್ಟು ಭಾರತ ಮಾಹಿತಿ ಬೊಕ್ಕ ತಂತ್ರಜ್ಞಾನ ಕ್ಷೇತ್ರಗಳು ಹೆಚ್ಚ ಬುಳಿಚಿಲು ಸಾಸಾಯನವು ಅಂದಾಯಿನವಾದುಂಡು. ಹೆಚ್ಚಿನ ಮಾತ ಹಳ್ಳಿಲು 4G ಮೊಬೈಲು ಜೋರ್ಸಾದುಂಡು. ನನ್ನ ಒರಿನ ಕೆಲವೇ ಸಾರ ಹಳ್ಳಿಲೆಗೂ ಈ ಸೌಕರ್ಯನು ಭಾರಿ ಬೇಕೊಟ್ಟು ಮಲ್ಲೆ ಮಲ್ಪುಂಡು. ಒಂದು ಡಿಜಿಟಲ್ ಕಟ್ಟುನ ತಂತ್ರಜ್ಞಾನನು ಮಲ್ಲ ಪ್ರಮಾಣಡು ಸೇರ್ಸಾವಣಿಯರೇ ಸಾಧ್ಯ ಮಲ್ತದನು. ಭಾರಿ ಕಮ್ಮಿ ಪೊರತುಡು ಭಾರತ ಡಿಜಿಟಲ್ ಕಟ್ಟುನ ಕ್ಷೇತ್ರಡು ಲೋಕದ ಮುಖ್ಯ ರಾಷ್ಟ್ರವಾದುಂಡು. ಲೋಕದ ಒಟ್ಟು ಡಿಜಿಟಲ್ ವಹಿವಾಟ್ಲೆಡು ಅರ್ಧೊಡ್ದೆಚ್ಚ ಭಾರತೊಡೆ ನಡಪುಂಡು. ಇಂಚಿನ ಬದಲಾವಣೆಲು ಕ್ರಿಯಾತ್ಮಕ ಡಿಜಿಟಲ್ ಆರ್ಥಿಕತೆಯನ್ನು ಸೃಷ್ಟಿ ಮಲ್ತದನು. ಇಂದೆಡ್ದು ದೇಶದ GDPಗೆ ವರ್ಷಡು ವರ್ಷಗೂ ಕೊಡುಗೆ ಹೆಚ್ಚೊಂದುಂಡು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ನಮ್ಮ ಜೀವನಡು ತಾಂತ್ರಿಕ ಬುಳೆಚ್ಚಿಲದ ಮುಖ್ಯ ಪದ್ಯೆ ಆದುಂಡು. ಸರಕಾರ ದೇಶದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯಗಳನ್ನು ಗಟ್ಟಿಮಲ್ಪೆರೆ ಇಂಡಿಯಾ A1 ಮಿಷನ್ ಸುರುಮಲ್ತದನು. ಈ ಕಾರ್ಯಾಚರಣೆದ ಅಡಿಟು ಭಾರತದ ನಿಘಂಟದ ಅಗತ್ಯಗಳನ್ನು ಒದಗಾವನ ಮಾದರಿಯನ್ನು ಅಭಿವೃದ್ಧಿ ಮಲ್ತದುಂಡು. 2047 ಪೊರತುಗೂ ಭಾರತನು ಜಾಗತಿಕ ಗ್ಲೋಬಲ್ A1 ಹಬ್ಬು ಮಲ್ಪೆರೆ ಬೈಕು ನೆಡ್ದಾವರ ಆಡಳಿತನು ಸುಧಾರಣೆ ಹಿಡಿದು ಅಕಲಿನ ಜೀವನ ಸುಧಾರಿಪೆರೆ ಸಾಮಾನ್ಯ ಜನಕುಳಿಗೆ ತಂತ್ರಜ್ಞಾನದ ಗಳಸುನೇನು ಎಡ್ಡೆ ರೀತಿದು ಗಳಸುನಿಯರೇ ಹೆಚ್ಚ ಗುಮನ ಕೊರದುಂಡು. ಅಭಿವೃದ್ಧಿದ ಅರುಟುಪ್ಪುನಕಲೆಗೆ ಸಹಾಯ ಮಲ್ಪುನಗ ಬೊಕ್ಕ ಅಕಲೆಗೆ ಹೊಸ ಅವಕಾಶ ತಿಕ್ಕನಗ ಮಾತ್ರ ಅಭಿವೃದ್ಧಿಗೆ ಅರ್ಥ ಬರ್ಪುಂಡು. ಕರಿನ ವಾರ August 7 ರಾಷ್ಟ್ರೀಯ ಕೈಮಗ್ಗದ ದಿನವನ್ನು ಆಚರಣೆ ಮಲ್ತನು. ಈ ದಿನವನ್ನು ಆಚರಣೆ ಮಲ್ಪುನ ಉದ್ದೇಶ ನಮ್ಮ ನೈಪುಣಕಲು ಬೊಕ್ಕ ಅಕಲಿನ ಉತ್ಪತ್ತಿಲೆಗೆ ಮರ್ಯಾದೆ ಕೊರ್ಪುನವು ಆದುಂಡು. 1905 ನಮ್ಮ ಸ್ವತಂತ್ರ ಪೊರಮಾಟದ ಪೊರುತುಡು ಸುರು ಆಯಿನ ಸ್ವದೇಶಿ ಚಲವಳಿದ ನೆಂಪುಗಾದು 2017 ವರ್ಸಲ ಈ ದಿನವನ್ನು ಆಚರಣೆ ಮಲ್ತೊಂದುಂಡು. ಭಾರತೀಯ ಕುಶಲಕರ್ಮಿಲು ಬೊಕ್ಕ ಶಿಲ್ಪಗಾರರೇನ ನೆತ್ತೆರು ಬೊಕ್ಕ ಬೆಗರಡ್ದು ಕಟ್ಟದನ ಅಕಲಿನ ಭಾರೀ ಚಾತುರ್ಪುಡ್ದು ತಯಾರು ಮಲ್ತನ ಉತ್ಪತ್ತಿಲೆಗು ಉಮೇದು ಕೊರಿಯರೆ ಮಹಾತ್ಮ ಗಾಂಧೀಜಿಯರು ಸ್ವದೇಶಿ ಚೈತನ್ಯ ಒಕಲಾತು ಗಟ್ಟಿ ಮಲ್ತೇರು. ಸ್ವದೇಶಿದ ಈ ವಿಚಾರ ಮೇಕ್ ಇನ್ ಇಂಡಿಯಾ ಬೊಕ್ಕ ಆತ್ಮ ನಿರ್ಭರ ಭಾರತ ಅಭಿಯಾನದಂಚಿನ ರಾಷ್ಟ್ರೀಯ ಪ್ರಯತ್ನಗಳಿಗೆ ಪ್ರೇರಣೆ ಕೊರೊಂದುಂಡು. ದೇಶೊಡೆ ತಯಾರಾಯಿನ ಉತ್ಪತ್ತಿಲೇನು ದೆತೊಂದು ಗಲಸುವಾಂದು ನಮ್ಮ ಮಾತ ಪ್ರತಿಜ್ಞೆ ಮಲ್ಪುಗ. ಆತ್ಮೀಯ ದೇಶಡು ವಾಸಮನ್ಪುಣಕ್ಲೆ ಅಮೃತ ಕಾಲದ ಈ ಪೊರ್ತುಡು ರಾಷ್ಟ್ರೀಯ ಬುಳೆಚಿಲ್ದ ಈ ಕಾಲಡು ದೇಶದ ಮಾತಾ ಜನಕುಳು ಸಾಧ್ಯ ಆಯಿನಾತು ತನಕುಲೆನ ಕೈಟು ಆಪುನ ಸೇವೆನು ಕೊರಕ. ಈ ಬುಳೆಚಿಲದ ಸಾಧಿಡು ನಮನು ದುಂಬು ಕೊನಪುನ ಸಮಾಜದ ಮೂಜಿವರ್ಗಗಳು ಉಂಡು. ಅವು ನಮ್ಮ ಜವನೆರು ಪಂಜನಕಲು ಒಕ ಪಾಕ ಕಾಲೋಡ್ದು ಅಲಿಪುನ ಅರುಟುಪ್ಪುನ ಸಮುದಾಯಗಳೊಂದು ತಾನು ನಂಬುವೆ. ಆಕೇರಿಡು ನಮ್ಮ ಜವನೆರೆಗು ಅಕ್ಲನ ಕನಾ ನಿಜಾಮಲ್ತೋನಿಯರೆ ಅನುಕೂಲದ ಸ್ಥಿತಿಗತಿ ಉಂಡಾತನು. ರಾಷ್ಟ್ರೀಯ ಬರವು ನೀತಿ ಹಿಡಿದು ದೂರಗಾಮಿ ಬದಲಾವಣೆಲೇನು ಕಣದನು. ಬರವನು ಬದುಕದ ಬಿಲೆಯಾದು ಬಕ್ಕ ಚಾತುರ್ಪನು ಪರಂಪರೆದ ಒಟ್ಟುಗೂ ಜೋಡಿಸಾದನು. ಬೇಲೆದ ಅವಕಾಶಲು ಬೀಸ ಬುಳೆವೊಂದುಂಡು. ಉದ್ಯಮಶೀಲತೆದ ಮಲ್ಲ ಆಸೆ ಉಪ್ಪನಂಚಿನ ಜನಕುಲೆಗೂ ಸರಕಾರ ಭಾರಿ ಅನುಕೂಲದ ವಾತಾವರಣ ಒದಗಾದನು. ಜವನ ಜವಂದಿ ಬಿರ್ಸಾದಿಗೆದ ಶಕ್ತಿಲಿಡ್ದು ಗಟ್ಟಿಮುಟ್ಟು ಆಯ್ನ ನಮ್ಮ ಮಿತ್ತಬಾನದ ಕಾರ್ಯಕ್ರಮ ಅದ್ಭುತವಾದು ಮಲ್ಲಾವನುಂಡು. ಅಂತಾರಾಷ್ಟ್ರೀಯ ಮಿತ್ತಬಾನ ಉಂತನ ತಾನಗು ಶುಭಾಂಶು ಶುಕ್ಲ ಅರೇನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾತ್ರೆ ಇಡೀ ಅಲ್ಮೊಗು ಮಲ್ಲ ಕನಕಟ್ಟುನ ಉಮೇದನು ಕೊರ್ತುನುದು ತಾನು ನಂಬುವುದೇ. ಈ ಮಿತ್ತಬಾನ ಪ್ರಯಾಣ ಭಾರತದ ನನಬರ್ಪುನ ನರಮಾಣ್ಯ ಮಿತ್ತಬಾನ ಕಾರ್ಯಕ್ರಮ ಆದುಪುನ ಗಗನಯಾನಗು ಭಾರಿ ಸಹಾಯ ಆತನೆಂದು ಸಾಬೀತು ಮಲ್ತದನು. ಗೊಬ್ಬುಲೇಡು ಉಮೇದು ಹೆಚ್ಚಾತನು. ನಮ್ಮ ಜವನೇರು ದುಂಬುಡ್ದಲ ಎಡ್ಡೆ ರೀತಿಡು ಚೆಸ್ಸಿಡು ಗಟ್ಟಿಯಾದು ಸಾಸಾವಂದುಲೇರು. ರಾಷ್ಟ್ರೀಯ ಗೊಬ್ಬು ನೀತಿ 2025 ದಿಟ್ಟಿಗು ಸರಿಯಾದು ಭಾರತ ಗೊಬ್ಬುದ ಮಹಾಲೋಕ ಶಕ್ತಿಯಾದು ಪಿದೈ ಬರ್ಪುನ ಇಡೀ ಬದಲಾವಣೆಲೇನು ಮಲ್ತು ಕೊರಂದುಲ್ಲ. ನಮ್ಮ ಪೊಂಜೋಕುಲು ನಮ್ಮ ಪೆರ್ಮೆ ಆದುಲ್ಲೇರು. ಅಕಲು ರಕ್ಷಣೆ ಬೊಕ್ಕ ಭದ್ರತೆ ಸೇರ್ನಂಚ ಪ್ರತಿಯೊಂದು ಕ್ಷೇತ್ರೋಡ್ಲ ಮಾತಾ ಅಡೆಪು ತಡೆಪುಡ್ದು ಬಚವಾದು ದುಂಬು ನಡೆ ಸಾಸಾವಂದುಲ್ಲೇರು. ವಿಶ್ವ ಚೆಸ್ ಚಾಂಪಿಯನ್ಶಿಪ್ದ ಫಿಡೈ ಪಂಜಲೆನ ವಿಶ್ವಕಪ್ದ ಫೈನಲ್ ಪಂತೋನು 11 ಪ್ರಾಯದ ಭಾರತದ ಒರ್ತಿ ಮಗಳು ಬೊಕ 38 ಭಾರತದ ಪೊಂಜನ ಒಟ್ಟುಗು ಗೊಬ್ಬಾಂಡು. ಈ ಸಾಧನೆ ನಮ್ಮ ಪೊಂಜಲಡ ಅಲ್ಮೊಡ್ದು ಅಲ್ಮಗು ಉಪ್ಪುನ ವಿಶ್ವದರ್ಜೆದ ಶ್ರೇಷ್ಠತೆಯನ್ನು ದೆರ್ತು ತೋಜಾವುಂಡು. ನಾರಿಶಕ್ತಿ ವಂದನ ಕಾಯ್ದೆ ಹಿಡಿದು ಪೊಂಜಲನ ಗಟ್ಟಿಮುಟ್ಟು ಬಜಿ ಘೋಷಣೆ ಆವಂದೆ ಕಾರ್ಯಗುಜೆಯದನು. ನಮ್ಮ ಸಮಾಜದ ಒಂಜಿ ದಿಂಜಪಾಲು ಭಾಗ ಪರಿಶಿಷ್ಟ ಜಾತಿಲು ಪರಿಶಿಷ್ಟ ಪಂಗಡಲು ಪಿರವರಿದನ ವರ್ಗಗಳು ಬೊಕ್ಕ ಬೇತೆ ಸಮುದಾಯಲಿಡ್ದು ಬತ್ತನ ಜನಕುಲೇನು ಸೇರಿದುಂಡು. ಈ ಸಮುದಾಯಲೆನ ಜನಕುಲು ಇತ್ತೆ ಅಳಿವುನ ಅರುಟುಪ್ಪುನ ಜಾತಿಲೆನ ಹಣೆಪಟ್ಟಿನು ಒಯ್ತು ದಕ್ಕೊಂದುಲೇರು. ಭಾರತ ಇತ್ತೆ ಅಯ್ನ ನಿಜವಾಯಿನ ಸಾಮರ್ಥ್ಯನು ದೆತೊನ್ನ ದಿಸೆಟ್ಟು ಹೆಚ್ಚ ಬೀಸ ಸಾಗೊಂದುಂಡು. ಈ ಪೊರ್ತುಡು ಎಂಕ್ ಮಹಾತ್ಮ ಗಾಂಧೀಜಿರನ ಒಂಜಿ ಪಾತೆರ ನೆಂಪಾವನುಂಡು. ಗಾಂಧೀಜಿ ಪಂಡುದಿತ್ತೆರು ಬೊಕ್ಕ ತಾನು ಐನೆ ಪಿರಪನೊಂದುಲ್ಲೆ. ಭ್ರಷ್ಟಾಚಾರ ಬೊಕ್ಕ ಬೂಟಾಟಿಗೆಲು ಒಂದು ಪ್ರಜಾಪ್ರಭುತ್ವದ ಅಗತ್ಯದ ಪರಿಣಾಮಗಳು ಆಯರಬಲ್ಲಿ. ನಮ್ಮ ಮಾತ ಗಾಂಧೀಜಿರನ ಈ ಆದರ್ಶನು ಆಚರಣೆಗೆ ಕನಪ ಬೊಕ್ಕ ಭ್ರಷ್ಟಾಚಾರನು ಬಿದೆಮುತ್ತಾವಂದು ಪ್ರತಿಜ್ಞೆ ಮಲ್ಪುಗ. ಆತ್ಮೀಯ ದೇಶದ ಜನಕುಲೆ, ಈ ವರ್ಷ ನಮ ಭಯೋತ್ಪಾದನೆದ ಪುದೆ ತುಂಬಡಾಂಡು. ಕಾಶ್ಮೀರೋಡು ರಜತ ದಿನಕುಲೆನು ಕರಿಪೆರೆ ಬತ್ತನ ಪಾಪದ ಜನಕುಲೆನು ಕೆರ್ನ ಹೇಡಿತನ ಬೊಕ್ಕ ಇಡೀ ಮನುಷ್ಯತ್ವ ಇಜ್ಜಂದನವು ಆದಿತ್ತನು. ಭಾರತ ನಿಘಂಟದ ರೀತಿಡು ಗಟ್ಟಿ ಸಂಕಲ್ಪಡ್ದು ಎದುರು ತರಕೊರುಂಡು. ರಾಷ್ಟ್ರನು ಕಾಪುನ ಇಸೆಯಗು ಬಣ್ಣಗ ನಮ ಅತ್ಯಾರ ಪಟ್ಲಾಮಲು ಒವೇ ಸ್ಥಿತಿಗತಿನ ಎದುರುಸಾಯರೆ ಇಡೀ ಸಮರ್ಥವಾದುಲ್ಲಾಂದು ಆಪರೇಷನ್ ಸಿಂಧೂರು ತೋಜಾದನು. ಗಡಿಯ ವೃತ್ತ ಭಯೋತ್ಪಾದಕ ಕೇಂದ್ರಗಳೇನು ನಮ್ಮ ಸೇನೆ ನಾಶಮಲ್ತನು. ಭಯೋತ್ಪಾದನೆಗೂ ಎದುರಾದು ಮಾನವೀಯತೆದ ಪೊರುಂಬಾಟುಡು ಆಪರೇಷನ್ ಸಿಂಧೂರು ಒಂಜಿ ಉದಾರ್ಮೆ ಆದು ಇತಿಹಾಸಡು ಒರಿವುಣುವುದು ತಾನು ನಂಬುವೆ. ನಮ್ಮ ಒಗ್ಗಟ್ಟು ಭಾರೀ ಸರಿಯಾಯಿನ ಉತ್ತರವಾದುಂಡು. ಭಾರತದ ದಿಟ್ಟಿಮೂಲೆನು ಸ್ಪಷ್ಟವಾದ ತಿರಿಪಾವನ ಲೆಕ್ಕೊಡು ಬೇತೆ ಬೇತೆ ದೇಶೊಳಗೆ ಪೋಯಿನ ಸಂಸದೀಯ ಸದಸ್ಯರನ ದಿಂಜಪಕ್ಷ ಕೂಟೋಡುಲ ಈ ಒಗ್ಗಟ್ಟು ತೋಜಿದು ಬೈದನು. ನಮ ಮೇಲ್ಗುಬೂರ್ನಕುಲಾಯರೆ ಬಯಕುಜ ಆಂಡ ನಮ್ಮ ಮಹಾಜನಕುಲೇನು ಬಚಾವ್ ಮಲ್ಪರೆ ಪಗೆಬೂಟಿಯರೆಲ್ಲ ಪಿರಜಾರುಜಾಂದು ಪನ್ಪುನ ಭಾರತದ ನೀತಿನು ಲೋಕ ಸಮುದಾಯ ಗುಮನಗು ದೆತೊಂದನು. ಇತ್ತೆ ನಮ ಸರಿಯಾಯಿನ ಸಾದಿಡು ದುಂಬು ಪೋವೊಂದುಲ್ಲಾಂದು ಸಾಬೀತು ಆತನು. ನಮ್ಮ ಸ್ವದೇಶಿ ತಯಾರಿ ನಿರ್ಣಾಯಕ ಮಟ್ಟನು ಮುಟ್ಟುದನು. ನಮ್ಮ ಸ್ವಂತ ಕಾರಡು ಉಂತುನ ಸಾಧನೆಲು ಸ್ವತಂತ್ರ ಭಾರತದ ರಕ್ಷಣಾ ಇತಿಹಾಸೊಡೆ ಹೊಸ ಅಧ್ಯಾಯದ ಶುರುವಾದುಂಡು. ಎಣ್ಣ ಪ್ರೀತಿದ ದೇಶಡು ವಾಸಮನ್ಪುಣಕ್ಲೆ. ಈ ಪೊರ್ತುಡು ಪರಿಸರನು ಬಚಾವ್ ಮಲ್ಪೆರೆ ಸಾಧ್ಯ ಉಪ್ಪುನ ಮಾತಾ ಪ್ರಯತ್ನಗಳೇನು ಮಲ್ಪಡುವುದು ತಾನು ನಿಖಿಲೇನು ಮಾತಾ ಒತ್ತಾಯ ಮಲ್ಪುವೆ. ಹವಾಮಾನ ಬದಲಾವಣೆದ ಸವಾಲೇನು ಎದುರುಸಾಯರೆ ನಮ ನಮಡಲ ಕೆಲವು ಬದಲಾವಣೆಲೇನು ಮಲ್ಪಡಾತನು. ನಮ ನಮ ಅಭ್ಯಸೊಲೇನು ಬೊಕ್ಕ ನಮ್ಮ ಲೋಕದಿಟ್ಟಿ ಮೂಲೇನಲ್ಲ ಬದಲಾವಣೆ ಮಲ್ಪನಡಾತನು. ನಮ ನಮ್ಮ ದೇಶ ಸುದೆಕುಳು ಪರ್ವತಲು ದೈಕುಲು ಬೊಕ್ಕ ಮುರುಗೊಳೆನ ಒಟ್ಟುಗುಪ್ಪುನ ನಮ್ಮ ಸಂಬಂಧನು ಬದಲಾವಣೆ ಮಲ್ಪಡಾತನು. ಆತ್ಮೀಯ ದೇಶಡು ವಾಸಮನ್ಪುಣಕ್ಲೆ. ನಮ್ಮ ಗಡಿಕ್ಲೇನು ಕಾಪುನ ಸೈನಿಕರು ಪೊಲೀಸರು ಬೊಕ್ಕ ಕೇಂದ್ರ ಅತ್ಯಾರ ಪಟ್ಲಮಲೇನ ಬಗೆಟ್ ತನಕ ವಿಶೇಷ ಗುಮಾನ ಉಂಡು. ನ್ಯಾಯಾಂಗ ಬೊಕ್ಕ ನಾಗರಿಕ ಸೇವೆಲೆನ ಸದಸ್ಯರಿಗಳ ಎಣ್ಣ ಎಡ್ಡೆಪುಳೇನು ತಿರಿಪಾವಂದುಲೆ. ಪಿದಾಯ ದೇಶಡುಪ್ಪುನ ಭಾರತದ ರಾಯಭಾರ ಆಫೀಸ್ಲೇಡು ಕೆಲಸ ಮಲ್ಪುನ ಭಾರತೀಯ ಅಧಿಕಾರಲೆಗು ಬೊಕ್ಕ ಅನಿವಾಸಿ ಭಾರತೀಯರಿಗು ಸ್ವತಂತ್ರ ದಿನಾಚರಣೆದಾಣಿ ಎಣ್ಣ ಉಡಲ್ದಿಂಜಿದ್ದಿ ಎಡ್ಡೆಪ್ಪುಬೇಕುವೆ. ಬೊಕ್ಕರ ನಿಖಿಲೆಗೆ ಮಾತ ಸ್ವತಂತ್ರ ದಿನಾಚರಣೆದ ಎಡ್ಡೆಪ್ಪುಲು ಸೊಲ್ಮೆಲು ಜೈ ಹಿಂದ್ ಜೈ ಭಾರತ. ಇದುವರೆಗೂ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಿನ್ನೆ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಮಾಡಿದ ಭಾಷಣದ ತುಳು ಅವತರಣಿಕೆ ಕೇಳಿದಿರಿ. ಅನುವಾದಿಸಿ ಓದಿದವರು ರಘುನಾಥ ವರ್ಕಾಡಿ. ಇದೀಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ವೃಂದಗಾನದಲ್ಲಿ ಬಿಎಚ್ ಶ್ರೀಧರ್ ಅವರ ರಚನೆ. ಧರ್ಮ ವಿನೀತ ಋಷಿ ಮುನಿ ಗಣಗೀತಾ, ಋಷಿ ಮುನಿ ಗಣಗೀತಾ, ಭಾರತ ಮಾತಾ ಧರ್ಮ ವಿನೀತ ಋಷಿ ಮುನಿ ಗಣಗೀತಾ, ಋಷಿ ಮುನಿ ಗಣಗೀತಾ. ವೀರ ಜನಾರ್ಜಿತ ಪಾದ ಪಯೋಜ ಪುಣ್ಯ ನದಿ ಪೂತ, ವೀರ ಜನಾರ್ಜಿತ ಪಾದ ಪಯೋಜ ಪುಣ್ಯ ನದಿ ಪೂತ. ಶ್ರೀರಾಮಾದ್ಯವತಾರ ಚರಿತ್ರ ಖ್ಯಾತಿ ಸುಧಾಭೂತ, ಪಾರಾವತರಂಗ ಸಮುದ್ರಿತ ಶೀತಲ ತಮ ವಾತ. ಶ್ರೀರಾಮಾದ್ಯವತಾರ ಚರಿತ್ರ ಖ್ಯಾತಿ ಸುಧಾಭೂತ, ಪಾರಾವತರಂಗ ಸಮುದ್ರಿತ ಶೀತಲ ತಮ ವಾತ. ವಾಲ್ಮೀಕಿ ವ್ಯಾಸಾದಿ ಮಹಾಕವಿ ಕೃತಿ ಶತ ಸುಮಹಾರ, ದೇವಾಲಯ ಘಂಟಾರವ ಸೂಚಿತ ಸಂಸ್ಕೃತಿ ಜಲಧಾರ, ದೇವಾಲಯ ಘಂಟಾರವ ಸೂಚಿತ ಸಂಸ್ಕೃತಿ ಜಲಧಾರ. ನಾನಾ ಖಗ ಮೃಗ ಖನಿವನ ಸಂಹೃತ ವರ ಭೂವಿ ವಿಸ್ತಾರ, ಮಾನವ ಧರ್ಮ ಜಯೋತ್ಸವ ರಕ್ಷಿತ ಶಾಸನ ಲಿಪಿ ಪೂರ, ನಾನಾ ಖಗ ಮೃಗ ಖನಿವನ ಸಂಹೃತ ವರ ಭೂವಿ ವಿಸ್ತಾರ, ಮಾನವ ಧರ್ಮ ಜಯೋತ್ಸವ ರಕ್ಷಿತ ಶಾಸನ ಲಿಪಿ ಪೂರ. ಶಿಖರ ಸಮುನ್ನೀತ ಸಪ್ತಾತೀತ ಕುಲಾಚಲ ಗೌರವ ಶಿಖರ ಸಮುನ್ನೀತ, ಮುಕ್ತಾನೇಕ ಮಹಾತ್ಮ ಸಮಾಶ್ರಿತ ನಗರ ಗ್ರಾಮ ವೃತ, ಮುಕ್ತಾನೇಕ ಮಹಾತ್ಮ ಸಮಾಶ್ರಿತ ನಗರ ಗ್ರಾಮ ವೃತ, ಗುಣಾಶ್ರಯ ಭೂತ ಜನಾನ ಚರತಿ ಖಡ್ಗಧರ, ಶಿಷ್ಟಾಂತ ಜಯಾಶ್ವಾಸನ ದಾಸಮುಚಿತ ಧರ್ಮಾಧಾರ, ದುಷ್ಟ ಗುಣಾಶ್ರಯ ಭೂತ ಜನಾನ ಚರತಿ ಖಡ್ಗಧರ, ಶಿಷ್ಟಾಂತ ಜಯಾಶ್ವಾಸನ ದಾಸಮುಚಿತ ಧರ್ಮಾಧಾರ. ಧರ್ಮ ವಿನೀತ ಋಷಿ ಮುನಿ ಗಣಗೀತ, ಋಷಿ ಮುನಿ ಗಣಗೀತ. ತತ್ವಜ್ಞಾನ ಪಯೋಜಿ ಜತಾರಾ ನಾಥ ಸಮಾಹಾರ, ವಿಜ್ಞಾನ ನವೋ ಮಣಿಗಣ ಭೂಷಿತ ಮಕುಟ ವಿಭಾಪೂರ, ತತ್ವಜ್ಞಾನ ಪಯೋಧಿ ಜತಾರಾ ನಾಥ ಸಮಾಹಾರ, ವಿಜ್ಞಾನ ನಭೋ ಮಣಿಗಣ ಭೂಷಿತ ಮಕುಟ ವಿಭಾಪೂರ, ಅಜ್ಞಾತ ಸಮನ್ವಯ ಗುಣ ಗರ್ಭಿತ ಹೃದ್ಯೋಗಾರೂಢ, ಪ್ರಜ್ಞಾನ ಜನಾನಂದ ಸಮರ್ಚನ ನೃತ್ಯ ಕಲಾ ಪ್ರೌಢ, ಅಜ್ಞಾತ ಸಮನ್ವಯ ಗುಣ ಗರ್ಭಿತ ಉದ್ಯೋಗಾರೂಢ ಪ್ರಜ್ಞಾನ ಜನಾನಂದ ಸಮರ್ಚನ ನೃತ್ಯ ಕಲಾ ಪ್ರೌಢ ಭಾರತ ಮಾತಾ ಹಿಮಗಿರಿ ಜಾತ ದೇವಕುಲಾನೀತಾ ದೇವಕುಲಾನೀತಾ ಶಾಂತಿ ಮಂತ್ರ ಶಕ್ತಿ ಪ್ರವಿಭಾಷಿತ ಸಂಜಾರುಣ ಗೀತಾ ಶಾಂತಿ ಮಂತ್ರ ಶಕ್ತಿ ಪ್ರವಿಭಾಷಿತ ಸಂಜಾರುಣ ಗೀತಾ ಶಾರದಾ ಭೃಶು ಪ್ರಸ್ಮಿತ ರಮ್ಯ ಶಿಷ್ಟ ಭೋಗ್ಯ ಶಾತಾ ಪಾರತಂತ್ರ ಮುಕ್ತಾತ್ಮಜ ಪೂಜಾ ವೈವಿಧ್ಯ ಪ್ರೀತಾ ಶಾರದಾ ಪ್ರಶುಭ್ರಸ್ಮಿತ ರಮ್ಯ ಶಿಷ್ಟ ಭೋಗ್ಯ ಶಾತಾ ಪಾರತಂತ್ರ ಮುಕ್ತಾತ್ಮಜ ಪೂಜಾ ವೈವಿಧ್ಯ ಪ್ರೀತಾ ಭಾರತ ಮಾತಾ ಧರ್ಮ ವಿನೀತ ಋಷಿ ಮುನಿ ಗಣ ಗೀತಾ ಭಾರತ ಮಾತಾ ಧರ್ಮ ವಿನೀತ ಋಷಿ ಮುನಿ ಗಣ ಗೀತಾ ಋಷಿ ಮುನಿ ಗಣ ಗೀತಾ ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ HIV ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ICTC ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿದೆ ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. KS ನರಸಿಂಹಸ್ವಾಮಿ ಅವರು ರಚಿಸಿರುವ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೆಡುವ ಬೆರ್ದೆರೆಗಳ ಗಾನದಲ್ಲಿ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೆಡುವ ಬೆರ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರಲಿ ಹಚ್ಚಿ ಹರಿವ ನದಿಗಳಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿಯಂತ ಘೋಷ ಬೇಡುವಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿಯಂತ ಘೋಷ ಬೇಡುವಲ್ಲಿ ಕಣ್ಣು ಬೇರೆ ನೋಟ ಬಂದು ಕಣ್ಣು ಬೇರೆ ನೋಟ ಬಂದು ನಾವು ಭಾರತೀಯರು ಕಣ್ಣು ಬೇರೆ ನೋಟ ಬಂದು ನಾವು ಭಾರತೀಯರು ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಲಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಲಿನಲ್ಲಿ ನಮ್ಮ ಯುಗದ ಧನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ನಮ್ಮ ಯುಗದ ಧನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಭಾವ ಒಂದು ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ ಹರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ವೀರ ಪಯಣದಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ವೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವು ಒಂದು ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಆಕಾಶಕ್ಕೆದ್ದು ನಿಂತ ಕಂಡ ಕಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆಟ್ಟೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿಯಂತ ಘೋಷ ವೇಳುವಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿಯಂತ ಘೋಷ ವೇಳುವಲ್ಲಿ ಕಣ್ಣು ಬೇರೆ ನೋಟ ಒಂದು ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು. ಕಾರ್ಯಕ್ರಮದ ಕೊನೆಯಲ್ಲಿ ಶಿವರಾಮು ಅವರು ರಚಿಸಿರುವ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ದಯಗೆ